ಹೌದು, ಹೀಗಾಗಿ ನಮಗೊಂಥರದ ಮಾನಸಿಕವಾದ ಸಮಾಧಾನ ನೆಮ್ಮದಿ ಎಲ್ಲ ಉಂಟು. ಮುರಿಯಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ಕೊಳ್ತೇವೆ. ಅಂದ್ರೆ ಅಡಿಕೆ ಎಷ್ಟು ಹಾಕಿರಂಗಾದ್ರೆ? ಅಡಿಕೆ ಈಗ ಸದ್ಯದಲ್ಲಿ 37 ಗುಂಟೆಗೆ ಅಡಿಕೆ ಹಾಕಿದ್ದೇವೆ. ಅದ್ರ ಮಧ್ಯದಲ್ಲಿ ಬಾಳೆನೂ ಇದೆ, ಆಮೇಲೆ ಮತ್ತು ಬೇರೆ ಬೇರೆ ಎಲ್ಲ ತರಕಾರಿ, ಅರಸಿನ, ಶುಂಠಿ, ಹೀಗೆಲ್ಲ ಕೆಸು, ಬಸಳೆ ಸೊಪ್ಪು, ಹಿಂಗೆಲ್ಲ ಸಮಗ್ರವಾಗಿ ಎಲ್ಲಾನೂ ಮಾತ್ರ ನಮಗೆ ಬೇಕಾಗುವಷ್ಟು ಮಾಡ್ಕೊಳ್ತಾ ಇದ್ದೇವೆ. ಅಡಿಕೆ ಮದ್ದಿವೆಲ್ಲ ಹಾಕ್ಬೋದು, ಅದು ಅಂತರ್ಬೆಳೆಯಾಗಿ ಎಲ್ಲದು ಮಾಡಬಹುದು. ಅದಕ್ಕೆಲ್ಲ ಒಂದೊಂದು ಪದ್ಧತಿ ಇದೆ. 9 ಫುಟಿಗೆ ಒಂದು ಅಡಿಕೆ ಗಿಡ ನೆಡೋದು, ಅದರ ಮಧ್ಯದಲ್ಲಿ ಬಾಳೆ ಹಾಕೋದು, ಹಿಂಗೆಲ್ಲ ಒಂದು ಪದ್ಧತಿ ಸೀರಿ ಕೆಲಸ ಮಾಡಿ ಇದ್ರೆ ಸಮಗ್ರ ಕೃಷಿ ಮುಂದುವರಿಸ್ಕೊಳ್ಳಿಕ್ ಒಂದು ಒಳ್ಳೆಯ ಒಂದು ಅವಕಾಶ. ಸಣ್ಣ ಭೂಮಿ ಆದ್ರಿಂದ ಮುರಿಯಾಳು ಪದ್ಧತಿಯಿಂದ ಕೆಲಸ ಮಾಡೋದ್ರಿಂದ ಕೃಷಿ ಕೂಲಿ ಸಹಿತ ಕೊಡಬೇಕು ಅಂತಿಲ್ಲ, ಹೋಗುದು ಬರುವುದು ಎಲ್ಲ ಸೈಕಲ್ ಮೇಲೆ, ಹಾಗಾಗಿ ಅದು ಕೂಡ ಒಂದು ಸರಳ ಜೀವನನೇ. ಹೀಗಾಗಿ ನಮ್ಮ ಜೀವನ ಶೈಲಿನೂ ಸರಳ ಆಗಿಬಿಟ್ಟಿದೆ. ಇದ್ರ ಜೊತೆಯಲ್ಲಿ ಹವ್ಯಾಸವಾಗಿ ಜೇನು ಸಾಕಾಣಿಕೆ ಮತ್ತು ರೈತರಿಗೆ ಒಂದು ಹುಮ್ಮಸ್ಸು ಕೊಡೋ ಸಲುವಾಗಿ ಚಿಕ್ಕ ಪುಟ್ಟ ನಾಟಕ, ಬೀದಿ ನಾಟಕ ಇತ್ಯಾದಿ ಎಲ್ಲ ಮಾಡಿ ಒಂಥರದ ಕೃಷಿಗ ಪ್ರೋತ್ಸಾಹ ಕೊಡೋದು ಅಂದ್ರೆ ನಮಗೊಂಥರದ ತುಂಬಾ ಖುಷಿ ಕೆಲಸ. ತರಕಾರಿ ಎಲ್ಲ ವರ್ಷಗಟ್ಟಲೆ ಸಿಗ್ತಾವ? ತರಕಾರಿ ಒಳಗೆ ಎರಡು ತರ ತರಕಾರಿ ಇದೆ. ದೀರ್ಘಾವಧಿ ತರಕಾರಿ, ಉದಾಹರಣೆಗೆ ನುಗ್ಗೆ, ಇದು ಒಂದ್ ಸಲ ನೆಟ್ಟರೆ ಸುಮಾರಷ್ಟು ವರ್ಷ ಇರ್ತದೆ. ಆಮೇಲೆ ಈ ಕೆಸು ಅಂತ ಹೇಳ್ತಾರೆ ನಮ್ಮಲ್ಲಿ, ಅದು ವರ್ಷನೂ ನೆಡಬೇಕು, ವರ್ಷ ಒಂದ್ಸಲ ಕೀಳ್ಬೇಕು, ಅದು ವಾರ್ಷಿಕ ಬೆಳೆ. ಆಮೇಲೆ ಸೊಪ್ಪು, ಹರುವೆ ಸೊಪ್ಪು, ಬಸಳೆ ಸೊಪ್ಪು, ಹೀಗೆ ಸಾಂಬಾರ್ ಸೊಪ್ಪು ಇತ್ಯಾದಿ ಸೊಪ್ಪಿಂದ ತರಕಾರಿ ಇದೆ. ಇದು ನಾವು ಸಾಮಾನ್ಯ ವರ್ಷಕ್ಕೆ ಒಂದ್ಸಲ ಎರಡ್ ಸಲ ಮಾಡಿದ್ರೆ ನಮ್ಮ ಖರ್ಚಿಗೆ ಏನು ತೊಂದರೆ ಇಲ್ಲ, ನೀರಾವರಿ ಇದ್ದದ್ರಿಂದ ತರಕಾರಿನೂ ಅದರಲ್ಲೇ ಆಗ್ತಾ ಇರ್ತದೆ. ಅಡಿಕೆ ಕೈ ಹಿಡಿದಿದೆ. ಹಾ, ಅಡಿಕೆ ಅದು ಒಂದು ತರದ ಚೈನಿ ವಸ್ತು, ಒಂದು ಸಲ ರೇಟ್ ಇರ್ತದೆ, ಒಂದು ಸಲ ರೇಟ್ ಇರುವುದಿಲ್ಲ. ಹಾಗಾಗಿ ನಾನು ಅಡಿಕೆಗಷ್ಟು ಪ್ರಾಶಸ್ತ್ಯ ಕೊಡುವುದಿಲ್ಲ. ದೇವ್ರ ಕೆಲಸಕ್ಕೆ ಅಡಿಕೆ ಬೇಕು, ಸರಿ ಅಡಿಕೆ ಬೇಕು, ಆದರೆ ನಾವು ಬೆಳಿತೇವಲ್ಲ ಬಾಳೆಕಾಯಿ, ಇದು ಕೂಡ ಜನರಿಗೆ ಉಪಯೋಗಕ್ಕೆ ಬರ್ತದೆ. ಚಿಪ್ಸ್ ಮಾಡಿ ಮಾರಾಟ ಮಾಡ್ತಾರೆ, ಸಾರಿಗೆಲ್ಲ ಉಪಯೋಗ ಮಾಡ್ತಾರೆ, ಬಾಳೆಕಾಯಿ, ಬಾಳೆಹಣ್ಣು ಇದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಆಮೇಲೆ ತೆಂಗು, ತೆಂಗಿನ ಸಿಪ್ಪೆಯಿಂದ ಹಿಡಿದು ತೆಂಗಿನ ಕರಟದಿಂದ ಹಿಡಿದು ಅದು ಎಲ್ಲ ಬೇಕಾಗುವುದೇ ನಮ್ಮ ಕೃಷಿಕರಿಗೆ, ಅದು ಎಲ್ಲ ಅದರಲ್ಲಿ ಸಿಗ್ತದೆ. ಜೊತೆಯಲ್ಲಿ ಹೈನುಗಾರಿಕೆ ಮಾಡ್ತೇವೆ. ಆ ಹೈನುಗಾರಿಕೆ ಗೊಬ್ಬರ ಅದೇ ಭೂಮಿಗೆ ಹಾಕುವುದು, ನಾವು ರಾಸಾಯನಿಕವಾಗಲಿ ಕೀಟನಾಶಕ ಆಗಲಿ ಯಾವುದು ಬಳಸುವುದಿಲ್ಲ. ಹೀಗಾಗಿ ನಮ್ಮದು ಗೊಬ್ಬರನೂ ಸಾವಯವ, ನಾವು ಬೆಳೆತಕ್ಕಂಥ ಬೆಳೆನೂ ಸಾವಯವ, ನಮ್ಮ ಸ್ವಲ್ಪ ಉತ್ಪನ್ನ ಕಡಿಮೆ ಬಂದರೂ ಒಟ್ಟಿಲ್ಲ, ರೋಗರಹಿತ ಕೃಷಿ ಉತ್ಪನ್ನ. ಅದೇ ಹೆಂಗೆ ರೋಗರಹಿತ? ರೋಗರಹಿತ ಅಂತಂದ್ರೆ ನಾವು ರಾಸಾಯನಿಕ ಅಥವಾ ಕೀಟನಾಶಕ ಬಳಸಿದ್ರೆ ಅದು ಸ್ವಲ್ಪ ಮಟ್ಟಿಗಾದ್ರೂ ರೋಗ ಅನುಕೂಲ ಮಾಡಿಕೊಡ್ತದೆ ಅದು. ಹೌದು, ತರಕಾರಿಗೆ ಎಲ್ಲ ಔಷಧಿ ಹೊಡೆಯುವುದು ಇದೆಲ್ಲ ಕೂಡ ಅದು ಒಂದು ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಪಾಯ ಕೊಡ್ತದೆ. ಅದು ಎಲ್ಲದಕ್ಕಿಂತ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟದ್ರಿಂದ ಮೊದಲಿಂದನೂ ಸಾವಯವ ಕೃಷಿ ಮೇಲೆ ನಮ್ಗೆ ಆಸಕ್ತಿ ಹೆಚ್ಚಿದ್ದದ. ಇದು ನಾವು ಹೋದಲ್ಲ ಸಾವಯವ ಕೃಷಿ ಹೇಳಿ ಹೇಳ್ತೀವಿ, ಅದೇ ಮಾಡಿ ಅಂತ ಹೇಳ್ತೀವಿ. ಈಗ ನೋಡ್ರಿ, ನಾವು 63 ವರ್ಷ ಆದರೂ ಓಡಾಡ್ತಾ ಇದ್ದೇವೆ, ನಮಗೇನು ವಿಶೇಷವಾದ ರೋಗಕ್ಕೀಗ ಏನಿಲ್ಲ. ಅದಕ್ಕೆ ಕಾರಣ ನಾವು ತಿನ್ನತಕ್ಕಂಥ ಆಹಾರ, ನಾವು ಬಳಸತಕ್ಕಂಥ ನೀರು, ನಾವು ತೆಗೆದುಕೊಳ್ಳತಕ್ಕಂಥ ಉಸಿರಾಟ, ಇದೆಲ್ಲ ಕೂಡ ಆರೋಗ್ಯಕ್ಕೆ ಕಾರಣ ಇರ್ತದೆ. ಆರೋಗ್ಯಕ್ಕೆ ಮೂಲ ಕಾರಣ ಕೃಷಿ, ಕೃಷಿಗೆ ಮೂಲ ಕಾರಣ ರೈತ. ರೈತನು ಒಂದು ದೃಢ ಸಂಕಲ್ಪ ಇರಬೇಕು, ನಾನು ಭೂಮಿ ತಾಯಿಯಲ್ಲಿ ಕೆಲಸ ಮಾಡ್ತೇನೆ, ನನಗೆ ಭೂಮಿ ತಾಯಿ ಯಾವ ಕಾಲಕ್ಕೂ ಮೋಸ ಮಾಡುವುದಿಲ್ಲ. ಹೀಗಾಗಿ ನಮಗೆ ಒಂದು ಉತ್ಸಾಹ ಬರ್ತದೆ, ಅದರಿಂದ ಒಂಥರದ ಮಾನಸಿಕ ನೆಮ್ಮದಿನೂ ಇರ್ತದೆ, ನಾವೇ ಬೆಳೆದು ನಾವೇ ತಿಂದದ್ರಿಂದ. ಹೀಗಾಗಿ ಆ ಕೆಲಸವನ್ನೇ ನಾವು ಮಾಡಿ ನಮ್ಮ ಸಂಸ್ಥೆಗೆ ಇದ್ದಂಥ ನಮ್ಮ ಸ್ನೇಹಿತರಿಗೆ ಎಲ್ಲನೂ ಕೂಡ ಅದೇ ಮಾಡಿ ಸ್ವಸಹಾಯ ಸಂಘ ರಚನೆ ಮಾಡಿ ಅಲ್ಲಲ್ಲಲ್ಲಿ ಗುಂಪು, ರೈತರ ಗುಂಪು ಮಾಡಿ ಈಗೆಲ್ಲ ಮಾಡ್ತಾ ಇರ್ತೇವೆ ನಾವು. ಕೃಷಿಯನ್ನು ಉತ್ತೇಜನ ಕೊಡೋದು ಕೃಷಿಗೆ, ಮತ್ತು ಬರಿತಾನೂ ಇರ್ತೇವೆ ಕೃಷಿ ಬಗ್ಗೆ ಕವಿತೆ ಇದೆಲ್ಲ. ಹೌದು, ಲವಲವಿಕೆ ಜೀವನ. ಹಾ, ಲವಲವಿಕೆ ಜೀವನ ನೋಡಿ, ಮನುಷ್ಯನ ಜೀವನದಲ್ಲಿ ಏನಿದೆ, ಒಂದು ನೆಮ್ಮದಿ, ಒಂದು ಉತ್ತಮವಾದಂತಹ ಒಳ್ಳೊಳ್ಳೆಯ ಅಧಿಕಾರಿಗಳ ಪರಿಚಯ, ಆಮೇಲೆ ಬದುಕಿದ್ರು ಒಂದು ಸ್ವಲ್ಪ ವರ್ಷ ಬದುಕಬೇಕಪ್ಪ, ಇವರು ಒಳ್ಳೆ ಕೆಲಸ ಮಾಡ್ತಾರೆ ಹೇಳಿ ಸಮಾಜದಿಂದ ಒಂದು ಉತ್ತಮವಾದಂತಹ ಪ್ರತಿಕ್ರಿಯೆ ನಮ್ಮ ಮೇಲೆ ಇದ್ದದ್ರಿಂದ ಅದೇ ಒಂಥರ ಮುಂದುವರಿತು. ಕೃಷಿ, ಕೃಷಿಕ, ಸಮಾಜ ಸೇವೆ, ಕೃಷಿ ಸಮಾಜ ಸೇವೆ ಆಯ್ತು ನನ್ನ ಜೀವನ. ಸಾವಯವ ಕೃಷಿ ಮಾಡ್ಬೇಕಂದ್ರೆ ಒಂದು ದನಕರುಗಳು ಇರಬೇಕು ನಮಗೆ, ಮತ್ತೆ ಹಂಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ? ಸಾವಯವ ಕೃಷಿ ಅಂದ್ರೆ ಇಷ್ಟೇ, ರಾಸಾಯನಿಕ ಬಳಸಬಾರದು, ಕೀಟನಾಶಕ ಬಳಸಬಾರದು. ಕೃಷಿಗೆ ಪೂರಕವಾದದ್ದು ಹೈನುಗಾರಿಕೆ. ದನಗಳಿಗೆ ಮನುಷ್ಯ ಬೇಕು, ಮನುಷ್ಯನಿಗೆ ದನ ಬೇಕು. ಅಂದ್ರೆ ಹಾಲು ತುಪ್ಪ ಬೆಣ್ಣೆ ಎಲ್ಲದೂ ಕೂಡ ಅದು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವಂತ ಒಂದು ತಾಕತ್ ಇರ್ತದೆ ಅದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಈಗ ರೈತರಾಗಲಿ ಅಥವಾ ನೌಕರಸ್ಥರಾದ್ರು ದನ ಸಾಕ್ಬಹುದು, ಒಂದು ಎರಡು ಏನು ತೊಂದರೆ ಇಲ್ಲ. ಅದು ಒಂಥರದ್ದು ಗೋಪೂಜೆ ಎಲ್ಲ ಮಾಡ್ತಾರಲ್ಲ, ಒಂಥರದ್ದು ಧಾರ್ಮಿಕವಾದಂಥ ಒಂದು ತಳಹದಿ ಇದೆ ಅದಕ್ಕೆ ಗೋ ಸಾಕಾಣಿಕೆಯಲ್ಲಿ. ಹಾಗಾಗಿ ಗೋವನ್ನು ಸಾಕಬಹುದು, ಅದನ್ನೇ ಗೊಬ್ಬರವನ್ನು ನಮ್ಮ ಭೂಮಿಗೆ ಉಪಯೋಗ ಮಾಡಬಹುದು. ಹೀಗಾಗಿ ಕೃಷಿ ಅತ್ಯುತ್ತಮವಾದ ಕೆಲಸ ಅಂತ ಹೇಳಿ ನಮಗೆ ಅದು ಮುಂದುವರಿಸಿದ್ದೇವೆ. ಅಂದ್ರೆ ಎಲ್ಲ ಕೃಷಿ ತ್ಯಾಜ್ಯಗಳು, ತೋಟಗಾರಿಕೆ ತ್ಯಾಜ್ಯಗಳು, ಅದು ರೌದೆ ಆಗ್ಬಹುದು ಅಥವಾ ಬೇರೆ ಏನು ಅಲ್ಲಿ ಬಿದ್ದಂತ ಸಿಪ್ಪೆ ಆಗ್ಬಹುದು, ಏ ಮರದ ಎಲೆ ಗರಿಗಳು ಇವನ್ನೆಲ್ಲನೂ ಕೊಚ್ಚಿ ಅಲ್ಲೇ ಸಾವಯವ ಕೃಷಿ ಎಲ್ಲ ಮಾಡ್ತಾರೆ. ಅಲ್ಲಿ ಹಾಕಿ ಅದಕ್ಕೆ ನೀರು ಬಿಟ್ಟು ಅದರಲ್ಲೇ ಮತ್ತೆ ದನಗಳ ಗೊಬ್ಬರನೂ ಹಾಕಿ ಹೀಗೆ ಮಾಡಿ ಅದನ್ನೇ ಗೊಬ್ಬರ ಮಾಡ್ತೇವೆ. ಯಾಕಂತಂದ್ರೆ ಈಗ ಒಂದು ಗೊಬ್ಬರ ಲೋಡಿಗೂ ಕೂಡ 18-20 ಸಾವಿರ ರೂಪಾಯಿ ಹೇಳ್ತಾರೆ. ಅದು ಹಾಕ್ಲಿಕ್ಕೆ ಮತ್ತೆ ಹೆಚ್ಚಿಗೆ ಮತ್ತೆ ಬೇರೆ ಕೃಷಿ ಕೂಲಿ ತಗೊಳ್ಳೋರಾದ್ರೆ ಕೂಲಿಗೆ ಹೋಗ್ತದೆ ದುಡ್ಡು. ಹಾಗಾಗಿ ನಾವೇ ಸ್ವಂತ ಮುರಿಯಾಳು ಪದ್ಧತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಿಂದ ಒಂದು ವಿಶೇಷವಾದ ದೊಡ್ಡ ಪೆಟ್ಟು ಬೀಳೋದಿಲ್ಲ. ಕೃಷಿಗಂತಂದ್ರೆ ಅಷ್ಟೇ ಒಂದು ಗಾದೆ ಉಂಟಲ್ಲ, ದುಡಿದವನು ಭೂಮಿಯಂತೆ ಓದದವನು ಪುರೇತಿಗೆ ಅಂತೆ. ಅಂದರೆ ಹೆಂಗೆ ದುಡಿತಾನೋ ಹಂಗೆ ಭೂಮಿ ತಾಯಿ ನಮಗೆ ಫಲ ಕೊಡ್ತಾರೆ. ಅದರಲ್ಲಿ ಕೃಷಿಯಲ್ಲಿ ದೀರ್ಘಾವಧಿ ಉತ್ಪನ್ನ, ಅಲ್ಪಾವಧಿ ಅಂದರೆ ವಾರ್ಷಿಕವಾದ ಉತ್ಪನ್ನ ಅಂತ ಈ ಥರ ಕೆಲವೊಂದು ಉತ್ಪನ್ನನೂ ಇದೆ. ಅದರಲ್ಲಿ ನಾವು ಈಗ ಉದಾಹರಣೆಗೆ ಹಲಸಿನ ಗಿಡ, ಇದು ಕೂಡ ದೀರ್ಘಾವಧಿ ಉತ್ಪನ್ನ. ಎಷ್ಟದು ಗಿಡ? ಹಲಸಿನ ಗಿಡ ಈಗ ನಮ್ಮದೊಂದು 4-5 ಇದೆ. ಅದು ಬಾಳೇನಿಲ್ಲ, ಆದರೂ ಅದಷ್ಟೇ ಆದರೂ ನಮಗೆ ಸಾಕಾಗಿ ಹೆಚ್ಚಾಗ್ತದೆ. ಮಂಗ ತಿಂದ್ಬಷ್ಟು ತಿಂದು ಮತ್ತೆ ಉಳಿತದೆ. ಮಂಗ ತಿಂತದೆ ಸ್ವಲ್ಪ. ಆದರೆ ಹಲಸಿನ ಗಿಡ ಅದು ನಮ್ಮ ಪೂರ್ವಜರು ಹಾಕಿದ್ದು, ಅದು ಭಾಳ ಹಳೆ ಕಾಲದ ಗಿಡ. ಅದಕ್ಕೆ ಸಪ್ರೇಟ್ವಾದ ಭೂಮಿ ಇದೆ, ಒಂದು 11 ಗುಂಟೆ. ಆ 11 ಗುಂಟೆ ಒಳಗೆ ಹಲಸಿನ ಗಿಡ ಇದೆ, ಒಂದು ಗೇರು ಗಿಡನೂ ಇದೆ. ಹಿಂಗೆಲ್ಲ ಹೇಳ್ತಾ ಒಂಥರ ಕೃಷಿ ಖುಷಿ ನಡೀತಾ ಉಂಟು. ಜೇನು ಸಾಕಾಣಿಕೆ ಬಹಳ ಮಹತ್ವ ಕೊಟ್ಟಿರಿ. ಜೇನು ಸಾಕಾಣಿಕೆಗೆ ಮಹತ್ವ ಕೊಡ್ಲಿಕ್ಕೆ ಒಂದು ಕಾರಣ ಇದೆ. ಜೇನಿನ ತುಪ್ಪ ಬಾಲಕರಿಂದ ಹಿಡಿದು ವೃದ್ಧರವರಿಗೂ ಬೇಕು. ಮನೆಯಲ್ಲಿ ದೇವರು ಕೆಲಸ ಮಾಡುವುದಾದ್ರೆ ಜೇನು ತುಪ್ಪ ಬೇಕು. ಹಾಗಾಗಿ ಜೇನು ಸಾಕಾಣಿಕೆಯಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಲಾಭ ಇದೆ. ನಮಗೆ ಜೇನುತುಪ್ಪ ಮಾರಾಟ ಮಾಡುವುದರಿಂದನೂ ನಮಗೆ ಸ್ವಲ್ಪ ಮಟ್ಟಿಗೆ ಆದಾಯ ಸಿಗ್ತದೆ. ಜೇನು ಮೇಣದಿಂದ ಆದಾಯ ಸಿಗ್ತದೆ. ಒಂದು ವರ್ಷಕ್ಕೆ ಒಂದು ಪೆಟ್ಟಿಗೆ, ಒಂದು ವರ್ಷ ಆದ ನಂತರ ಎರಡು ಗೂಡು ಮಾಡಬಹುದು. ಒಂದು ಗೂಡಿಗೆ 2,000 ರೂಪಾಯಿ ರೇಟ್ ಇದೆ. ಹೀಗಾಗಿ ಮತ್ತೆ ಕೃಷಿಕ ಬೆಳೆದಂತಹ ತರಕಾರಿ ಬೆಳೆ ಇರಲಿ, ಕೃಷಿ ಬೆಳೆ ಇರಲಿ, ಹಣ್ಣಿನ ಬೆಳೆ ಇರಲಿ, ಬೇಳೆಕಾಳುಗಳ ಬೆಳೆ ಇರಲಿ, ಅರಣ್ಯದ ಉತ್ಪನ್ನ ಇರಲಿ, ಜೇನು ಹುಳುಗಳ ಪರಾಗಸ್ಪರ್ಶದ ಕ್ರಿಯೆಯಿಂದ ಉತ್ಪನ್ನ ಇಮ್ಮಡಿಯಾಗ್ತದೆ. ಹೀಗೆಲ್ಲ ಆದ್ದರಿಂದ ಜೇನು ಕೃಷಿ, ಜೇನು ಸಂರಕ್ಷಣೆ ಇದನ್ನೆಲ್ಲ ನಾವು ಕಾದುಕೊಂಡು ಬಂದಿದ್ದೇವೆ. ಉದಾಹರಣೆಗೆ ಹೆಜ್ಜೇನು ಬರ್ತದೆ, ಅದು ಹೆಚ್ಚಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗು, ಮನೆ, ಆಫೀಸು, ಕಲ್ಯಾಣ ಮಂಟಪ ಎಲ್ಲ ಕೂತ್ಕೊಳ್ತದೆ. ಕೆಲವು ಕಡೆ ಅದನ್ನು ಔಷಧಿ ಹೊಡೆದು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಔಷಧಿ ಹೊಡೆದು ಹಾಳು ಮಾಡಬಾರ್ದು. ಯಾಕಂತಂದ್ರೆ ಒಂದು ಜೇನುಗೂಡು ಹಾಳಾದರೆ ಎಷ್ಟೋ ಪರಾಗಸ್ಪರ್ಶ ಕ್ರಿಯೆ ಕೆಲಸ ನಿಂತು ಹೋಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೇನೆ, ಜೇನು ಹುಳನ್ನು ಸಂರಕ್ಷಣೆ ಮಾಡಬೇಕು. ಆಮೇಲೆ ತುಡುವೆ ಜೇನು, ನಾವು ಸಾಕು ತುಡುವೆ ಜೇನು ಅಂತ ಹೇಳ್ತೇವೆ, ಮಿಸ್ರಿ ಜೇನು ಹೇಳ್ತೇವೆ, ಇದು 2 ಜೇನು ಸಾಕಬಹುದು. ಮತ್ತು ಹೆಜ್ಜೇನು, ಕೋಲ್ ಜೇನು 2 ಸಾಕ್ಲಿಕ್ಕಾಗುವುದಿಲ್ಲ, ಅದರ ಸಂರಕ್ಷಣೆ ಮಾಡಬೇಕು. ಅದನ್ನು ತೆಗಿಬೇಕಾದ್ರೆ ತುಪ್ಪದ ಭಾಗವನ್ನು ಮಾತ್ರ ತೆಗಿಬೇಕು, ಮರಿ ಭಾಗವನ್ನು ಜೇನಿಗೆ ಬಿಡಬೇಕು. ಹಾಗಾದರೆ ಜೇನುಗೂಡು ವೃದ್ಧಿಯಾಗ್ತಾ ಹೋಗ್ತದೆ. ಹೀಗಾಗಿ ಜೇನು ಸಾಕಾಣಿಕೆ ಮತ್ತು ಜೇನು ಸಂರಕ್ಷಣೆ ಕೇವಲ ರೈತರಿಗೆ ಒಂದೇ ಅಲ್ಲ, ಎಲ್ಲರಿಗೂ ಮಾಡಬೇಕಾದಂತಹ ಕೆಲಸ. ಆದ್ರಿಂದ ಪ್ರತಿಯೊಬ್ಬರು ಜೇನು ಸಂರಕ್ಷಣೆ ಮಾಡಲಿಕ್ಕೆ ಬೇಕು ಅಲ್ವಾ? ಹೌದು. ಪ್ರಾರಂಭ ಹೇಗೆ ಮಾಡೋದು? ಅದನ್ನು ಒಂದೊಂದು ಅಥವಾ 2 ಗೂಡು ಸಾಕೋದು ಅಥವಾ 4 ಗೂಡು ಸಾಕೋದು? ಪ್ರಾರಂಭದಲ್ಲಿ ಒಂದು ಜೇನು ಪೆಟ್ಟಿಗೆ ತಗೊಂಡ್ಬನ್ನಿ, ಆಮೇಲೆ ಅದು ಹತ್ರ ಎಲ್ಲರೂ ಇದ್ರೆ ಅದು ತುಂಬಬಹುದು. ಅಥವಾ ಯಾರು ಜೇನು ಸಾಕಾಣಿಕೆದಾರರಿಂದ ಜೇನು ಕುಟುಂಬ ತಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ಹಾಕಿ ದೊಡ್ಡ ದೊಡ್ಡ ಮಳೆಯಲ್ಲಿ ಅಲ್ಲ, ಆವಾಗ ಸಕ್ಕರೆ ಪಾಕ ಕೊಡಬೇಕಾಗ್ತದೆ. ಜೇನು ಹುಳುಗಳಿಗೆ ಹುಟ್ಟಾಗಿರುವುದಿಲ್ಲ ಆ ಟೈಮ್ದಲ್ಲಿ, ದೊಡ್ಡ ಮಳೆಯಲ್ಲಿ ಜೇನು ಹುಳ ಹೆರಗೆ ಬೀಳುವುದಿಲ್ಲ. ಅದಾದ ನಂತರ ಏಪ್ರಿಲ್ ಮೇ ಸಾಧಾರಣವಾಗಿ ಈ ಸೀಸನ್ನಲ್ಲಿ ನೀವು 12-14 ಕೆಜಿ ತುಪ್ಪ ತೆಗಿಬಹುದು. ಆದರೆ ಹೂವಿಗೆ ಅನುಗುಣವಾಗಿ ಜೇನುತುಪ್ಪದ ಉತ್ಪನ್ನ ನಮಗೆ ಸಿಗ್ತದೆ. ಹೂವು, ನೀರಿನ ಅನುಕೂಲ ಮತ್ತು ವಾತಾವರಣ ಇದೆಲ್ಲ ಅನುಗುಣವಾಗಿ ಜೇನುತುಪ್ಪ ನಮಗೆ ಸಿಗ್ತದೆ. ಆದರೆ ಒಳ್ಳೊಳ್ಳೆ ಹೂವಿದ್ದು ಮರ ನಮ್ಮ ಭೂಮಿ ಸುತ್ತಮುತ್ತಲೂ ಇದ್ದರೆ ಒಳ್ಳೆಯ ಜೇನುತುಪ್ಪದ ಉತ್ಪನ್ನ ಮಾಡಬಹುದು. ಅದಕ್ಕೂ ಒಂದೊಂದ್ಸಲ ಕಷ್ಟ ಬರ್ತದೆ, ರೋಗ ಬಂದು ಹಾಳಾಗ್ತದೆ. ಆದರೆ ಜೇನು ಸಾಕಾಣಿಕೆದಾರ ಆಗಲಿ ಅಥವಾ ಕೃಷಿಕ ಆಗಲಿ ತಾಳ್ಮೆ ಬೇಕು ಅವನಿಗೆ, ಅಷ್ಟಾದರೂ ಮಾತ್ರ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ. ತಾಳ್ಮೆ ಇಲ್ಲದೆ ಹೋದರೆ ಇವತ್ತು 1,000 ರೂಪಾಯಿ ಹಾಕಿದ್ರೆ ನಾಳೆ 2,000 ರೂಪಾಯಿ ಬರುವುದು, ಕೃಷಿ ಯಾವ ಕೆಲಸದಲ್ಲೂ ಬರುವುದಿಲ್ಲ, ಅದು ವರ್ಷನೂ ಹೋಗಬಹುದು. ಹಿಂಗೆ ನಿಧಾನವಾಗಿ ಆದರೆ ಬರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಪೆಟ್ಟು ಬೀಳ್ತದೆ, ಉದಾಹರಣೆಗೆ ಭೂಕಂಪ, ಪ್ರವಾಹ ಇತ್ಯಾದಿ ಆದಾಗ ಹೇಗೆ ಭೂಮಿಗೆ ತೊಂದರೆ ಕೊಚ್ಕೊಂಡು ಹೋಗ್ತದೆ, ಹಾಗೆ ಇದಕ್ಕೂ ಕೂಡ ಕಷ್ಟ ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ ಸಮಗ್ರ ಕೃಷಿ ಪದ್ಧತಿ, ಎಲ್ಲ ಕೃಷಿ ಕೆಲಸ ಎಲ್ಲ ಬೆಳೆಯನ್ನು ಬೆಳೆದ್ರೆ ಕೃಷಿಕನಿಗೆ ಒಂದಲ್ಲ ಒಂದು ಇದಕ್ಕೆ ಬೆಲೆ ಸಿಕ್ಕಿ ಆತ ಜೀವನ ಮಾಡಬಹುದು. ಕೃಷಿ ಸ್ವತಂತ್ರ ಜೀವನ, ಯಾರು ಕೈ ಕೆಳಗೆ ಇರಬೇಕು ಅಂತಿಲ್ಲ. ಅದಕ್ಕೆ ಕೃಷಿಗೆ ಅಷ್ಟು ಮಹತ್ವ ಕೊಡೋದು. ಜಮೀನು ಇಲ್ಲದವರು ಸಾಕ್ಬೋದಾ ಅಂತ? ಜಮೀನು ಇಲ್ಬಹುದು, ಜೇನು ಸಾಕಾಣಿಕೆ ಮಾಡಬಹುದು. ಯಾಕಂದ್ರೆ ಮನೆ ಅನ್ಕ ಇದ್ದೇ ಇರ್ತದಲ್ಲ, ಮನೆ ಪಕ್ಕದಲ್ಲಿ ಒಂದು ಅಥವಾ ಎರಡು ಪೆಟ್ಟಿಗೆ ಇಡಬಹುದು, ಇಟ್ಟು ಒಳ್ಳೆ ಜೋಪಾನ ಮಾಡಬಹುದು. ಅದಕ್ಕೆ ಇರುವೆ ಬಾರದಂತೆ ನೋಡ್ಕೊಳ್ಬೇಕು. ಮತ್ತೆ ಮೇಲ್ಗಡೆಯಿಂದ ತೆಂಗಿನ ಸೋಗೆ ಅಥವಾ ಅಡಿಕೆ ಸೋಗೆ ಅಥವಾ ಯಾವ್ದಾದ್ರು ಮರದ ಹೆಣೆ ಇಂಥದ್ದು ಬೀಳುವಂತ ಜೇನು ಪೆಟ್ಟಿಗೆ ಇಡಬಾರದು. ಮತ್ತೆ ನಾವು ಪ್ರತಿ ದಿವಸ ನೋಡ್ತಾ ಇರಬೇಕು, ಯಾಕಂತಂದ್ರೆ ಜೇನು ಹುಳ ಕೆಲಸ ಮಾಡುವಾಗ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಅದನ್ನು ನೋಡಿ ಮನುಷ್ಯ ಕಲಿಬೇಕು. ಒಂದು ಜೇನು ಹುಳಕ್ಕೆ ಪೆಟ್ಟಾಯ್ತು ಅಂದ್ರೆ ಎಷ್ಟು ಹುಳ ಬಂದು ಅದ್ರ ರಕ್ಷಣೆ ಮಾಡ್ತದೆ ನೋಡ್ರಿ. ಅವರದ್ದು ಆ ಒಂದು ಒಗ್ಗಟ್ಟನ ಇದು ಬಾಳ್ವೆ, ಆ ಒಂದು ಕೆಲಸ ಬೆಳಿಗ್ಗೆ ಲಘು ಎದ್ದು ಕೆಲಸಕ್ಕೆ ಹೋಗ್ತಾರೆ. ಜೇನು ಹುಳ ನೋಡಿ ಮನುಷ್ಯ ಬದುಕಲಿಕ್ಕೆ ಕಲಿಬೇಕು. ಅವರಿಂದ ಒಗ್ಗಟ್ಟು ಒಂದು ಕೆಲಸ ಅಲ್ಲ, ಜೇನು ಹುಳದಿಂದನೇ ಕಲಿಬೇಕು ಅಲ್ವಾ? ಹೌದೌದು. ಮತ್ತೆ ನಮಗೇನಾದ್ರೂ ಒಂಥರದ ಬೇಜಾರು ಎಂತದಾರು ಆದಾಗ ಆ ಜೇನು ಹುಳ ಓಡಾಟ ಅವರು ಮಾಡುವಂತ ಕೆಲಸದಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇರ್ತದೆ. ಹೌದು, ಅದರಿಂದ ಲಾಭವನ್ನು ಗಳಿಸಬಹುದು. ಲಾಭನ ಗಳಿಸಬಹುದು, ಅತ್ಯಧಿಕ ಲಾಭ ಗಳಿಸಿದವರು ಇದ್ದಾರೆ. ಸಾಧಾರಣವಾಗಿ ಅದೇ ಹೇಳಿದ್ನಲ್ಲ ನಾನು, ತಾಳ್ಮೆ ಬೇಕು. ಒಂದೇ ವರ್ಷದೊಳಗೆ ಹಿಂಗೆ ಆಗುದಿಲ್ಲ, ಹಂತ ಹಂತವಾಗಿ ಪ್ರತ್ಯಕ್ಷ ಪರೋಕ್ಷ ಎರಡು ಲಾಭ ಇದೆ. 100,000 ಪೆಟ್ಟಿಗೆ ಸಾಕಿದವರು, 100 ಅಲ್ಲ 1,000 ಪೆಟ್ಟಿಗೆ ಸಾಕಿದವರು ಇದ್ದಾರೆ. ಹೌದು, ಇದ್ದಾರೆ. ಹೇಗೆ ನಿರ್ವಹಿಸ್ತಾರೆ ಅಷ್ಟಿಲ್ಲ ಅವರು? ಅದು ಜೇನಿಗೆ ಕೆಲಸಕ್ಕೆ ಸಂಬಂಧಪಟ್ಟಂತ ಜನರನ್ನು ತರಿಸ್ತಾರೆ, ಅದು ಖರ್ಚಾಗ್ತದೆ. ಇದ್ದಾರೆ ಆಗಲಿ, ಒಂದು 100 ಪೆಟ್ಟಿಗೆ 200 ಪೆಟ್ಟಿಗೆ ಎಲ್ಲ ಸಾಕದವರು ಬಹಳ ಮಂದಿ ಇದ್ದಾರೆ. ಹೌದಲ್ಲ, 100,000 ರೂಪಾಯಿ ಬರ್ತಂಗಾದ್ರೆ 100,000 ಹೆಚ್ಚು ಬರ್ತದೆ ಅಲ್ವಾ? ಹೌದು. ಒಂದು ಪೆಟ್ಟಿಗೆಗೆ ಒಳ್ಳೆಯ ಹೂವಿನ ಸೀಸನ್ನಲ್ಲಿ 12-14 ಕೆಜಿ ತುಪ್ಪ ತೆಗೀರಿ ನೀವು, ಅದು 2-3 ಸಲ ತೆಗಿಬಹುದು. ಕಡೆಗೆ ಬೇರೆ ಕಡೆ ಎಲ್ಲರೂ ಒಳ್ಳೊಳ್ಳೆ ಹೂವಿದ ಕ್ಷೇತ್ರ ಇದ್ರೆ, ಉದಾಹರಣೆಗೆ ಎಳ್ಳು ಅಥವಾ ಬೇರೆ ಸೂರ್ಯಕಾಂತಿ ಇದೆಲ್ಲ ಬೆಳೆ ಬೆಳೆದಿದ್ರು ಅಲ್ಲಿ ಹೋಗಿ ಜೇನು ಪೆಟ್ಟಿಗೆ ಇಡಬಹುದು. ಅದಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಜೇನು ಪೆಟ್ಟಿಗೆ ತಗೊಂಡೋಗಿ ಇಡ್ಲಿಕ್ಕಾಗ್ತದೆ. ಅದು ಆ ಒಂದು ಕೂಡ ಮಾಡಬಹುದು, ನಮ್ಮದೇ ಜಾಗದಲ್ಲೇ ಜೇನು ಪೆಟ್ಟಿಗೆ ಒಂದು ಕೆಲವು ಇಟ್ಕೊಂಡು ಹೊರಗಡೆನು ನಾವು ಜೇನು ಪೆಟ್ಟಿಗೆಯನ್ನು ಇಟ್ಟು ಸಾಕಬಹುದು. ಹಂಗೆ ಮಾಡೋರಿದ್ದಾರೆ. ಅದು ಈಗ ಅರಣ್ಯದೊಳಗೂ ಹೋಗಿ ಇಟ್ಟು ಬರ್ತಾರೆ ಪೆಟ್ಟಿಗೆ. ಅರಣ್ಯ ಮನೆ ಪಕ್ಕದಲ್ಲಿ ಅರಣ್ಯ ಇದ್ರೆ ನಾವು ಜೇನು ಪೆಟ್ಟಿಗೆ ತಗೊಂಡೋಗಿ ಅರಣ್ಯದಲ್ಲಿ ಇಡಬೇಕು ಅಂತಿಲ್ಲ, ಯಾಕಂದ್ರೆ ಅಲ್ಲಿ ರಕ್ಷಣೆ ಮಾಡಬೇಕಲ್ಲ ಪೆಟ್ಟಿಗೆ. ಹಂದಿ ಅಥವಾ ಯಾವುದೇ ಕಾಡು ಪ್ರಾಣಿ ಹಾಳು ಮಾಡಬಾರ್ದು ಅದು. ಹಾಗಾಗಿ ನಮ್ಮ ಮನೆ ಕಂಪೌಂಡು ಅಥವಾ ಗದ್ದೆ ತೋಟದ ಕಂಪೌಂಡ್ನಲ್ಲೇ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಆ ಅರಣ್ಯದಲ್ಲೇ ಹೋದ್ರೆ ಪೆಟ್ಟಿಗೆ ರಕ್ಷಣೆ ಮಾಡೋದು ಕಷ್ಟ ಅಲ್ಲ. ಮತ್ತೆ ಅದಕ್ಕೆ ಹಲ್ಲಿ ಓತಿ ಕ್ಯಾಟ ಇದ್ರ ಸಮಸ್ಯೆ ಇದೆ ಅಂತ. ಹಾ, ಇರುವೆ ಸೌಳಿ ಅಂತ ಹೇಳ್ತಾರೆ, ಕೆಂಪು ಇರುವೆ, ಆಮೇಲೆ ಹಲ್ಲಿ, ಆಮೇಲೆ ಮೃಜಂಗಳ ಹುಳ ಅಂತ ಹೇಳ್ತಾರೆ. ಅದರದ್ದು ಕಾಟ ಒಂದು 2-3 ತಿಂಗಳಾಗಿದೆ. ಅದೆಲ್ಲ ರಕ್ಷಣೆ ಮಾಡಬೇಕು. ಹೇಗೆ ಮಾಡಕ್ಕೆ ಸಾಧ್ಯ ರಕ್ಷಣೆ ಮಾಡಕ್ಕೆ? ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದ್ರ ಬಗ್ಗೆ ಸ್ವಲ್ಪ ಕಷ್ಟ ಪಡಬೇಕು ಅಲ್ವಾ? ಹೌದು, ಮಾಡೋರಿದೆ. ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲ ಅಂದ್ರೆ, ಹುಳ ಬಂದವಾಗ ಹಿಡಿ ಕಸಬರಿಗೆ ತಗೊಂಡು ಹೊಡಿಬೇಕು, ಮತ್ತೆ ಇರುವೆ ಬರದಂತೆ ಕೆಳಗಡೆ ಆಯಿಲ್ ಎಂತದಾರೋ ಇಟ್ಟಿಡ್ಬೇಕು, ನೀರು ಹಾಕ್ಬೇಕು. ನೀರು ಹಾಕಿದ್ರೆ ಮತ್ತು ಚಲೋ. ಆಮೇಲೆ ಮತ್ತೆ ಒಂದು ವಿಶೇಷ ಅಂತಂದ್ರೆ, ಒಂದು 8-10 ಪೆಟ್ಟಿಗೆ ನೀವು ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸುತ್ತಾಕಿ ತಂತಿ ಕಟ್ಟಿದ್ರೆ ಅಲ್ಲ ಆನೆ ಬರುವುದಿಲ್ಲ, ಯಾಕಂದ್ರೆ ಆನೆ ಹೆದರ್ತದೆ ಜೇನಿಗೆ. ಆ ಜೇನು ಗುಯಿ ಗುಟ್ಕೊಳ್ಳೆ ಆನೆ ಇರುವುದೇ ಇಲ್ಲ ಅಲ್ಲಿ. ಹಾಗಾಗಿ ಕೆಲವು ಕಡೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಜೇನು ಪೆಟ್ಟಿಗೆ ಸಾಕವ್ರು ಇದ್ರೆ ಆನೆಗೆ ಹೆದರ್ತದೆ ಅಂತೇಳಿ ತಗೊಂಡು ಹೋಗೋರು ಇದಾರೆ. ಒಂದು ಎರಡನೇದಾಗಿ, ಈ ಗೋಕರ್ಣ ಈ ಸೈಡ್ ಎಲ್ಲ ಫಾರನ್ ಜನ ಬರ್ತಾರೆ, ಅವರು ಒಂದು ಜೇನು ಹುಳ ಕಚ್ಚೀರೆ ಅವರಿಗೆ ಚುಚ್ಚೀರೆ, ಅವ್ರು ಹಣ ಕೊಡ್ತಾರಂತೆ. ಯಾಕಂತಂದ್ರೆ ಅದು ಒಂಥರದ ಜೇನು ಹುಳದ್ದು ಚುಚ್ಚುದು ಅವ್ರಿಗೆ ಔಷಧಿ, ಅದು ನಮಗೂ ಗೊತ್ತಿಲ್ಲ, ಅವ್ರು ಕಂಡು ಹಿಡಿದಿದ್ದಾರೆ ನೋಡಿ. ವರ್ಷದಾಗ ಒಂದೆರಡು ಹುಳ ಕಡಿಸ್ಕೋಬೇಕು ಅಲ್ಲ, ಈಗ ನಮಗೆ ಹಿಂಗೆ ಮಾಮೂಲಿ ಹೊಡಿತಾವೆ ಜೇನು ಹುಳ ಕಡಿತಾವೆ. ಆದರೆ ಈಗ ನಮಗೂ ಗೊತ್ತಿಲ್ಲದಂತಹ ಕೆಲವು ವಿಷಯವನ್ನು ಫಾರನ್ ಅವರು ಬಂದು ಇಲ್ಲಿ ಅಧ್ಯಯನ ಮಾಡಿ ಇದರಿಂದ ಒಂದು ಥರದ ರೋಗ ನಿರೋಧಕ ಶಕ್ತಿ ಇದೆ ಅಂತ ಕಂಡು ಹಿಡಿದ್ಬಿಟ್ರು ನೋಡ್ರಿ ಅಲ್ವಾ. ಹಾಗಾಗಿ ಜೇನು ಸಾಕಾಣಿಕೆ ಭಾಳ ಒಳ್ಳೆ ಕೆಲಸ. ಅಂಟುವಾಳ ಅಂತಿಂತ ಗಿಡ ಹಾಕೋದ್ರಿಂದ ಅನುಕೂಲ ಆಗತ್ತೆ, ಸಾಧ್ಯತೆ ಇದ್ದಲ್ಲೆಲ್ಲ ಈ ಗಿಡ ಹಾಕ್ಬೇಕು ಹಿಂಗೆಲ್ಲ ಹೇಳ್ತಾರೆ. ಹೌದೌದು, ಮಾಡ್ಬೇಕಾ? ಹಾ, ಆದ್ರೆ ಮಾಡಿ, ಏನು ತೊಂದರೆ ಇಲ್ಲ. ನಾವಲ್ಲಿ ಗಿಡ ಬೆಳೆಸೋದು ಒಳ್ಳೇದಾವ್ ಹೂ ಬಹಳ ಒಳ್ಳೆಯದು. ಆದರೆ ಸಾಧಾರಣವಾಗಿ ಈಗ ಹೂವು ಬಿಡುವಂತಹ ಗಿಡ ಬಹಳಷ್ಟು ಅರಣ್ಯದಲ್ಲಿ ಇರ್ತದೆ. ಮತ್ತೆ ಜೇನು ಹುಳುಗಳಿಗೆ ನಮ್ಮಲ್ಲಿ ಹೂವಿದೆ ಹೇಳಿ ನೋಟಿಸ್ ಕೊಡೋ ಯಾರು ಕೊಡೋದಿಲ್ಲ, ಅವ್ರಿಗೆ ಎಲ್ಲಿ ಹೋಗಿ ಗೊತ್ತಾಗ್ತದೆ, ಅದು ದೇವರ ಒಂದು ನಿಯಮ, ಅಲ್ಲಿ ಹೋಗ್ತಾ ಹೋಗು. ಅಷ್ಟು ದೂರಿಂದ ಸಾಧಾರಣ ಒಂದು 3-4 ಕಿಲೋಮೀಟರ್ ದೂರಿಂದ ಅಂದಾಜು ಅವು ಹೋಗಿ ಅಲ್ಲಿಂದ ಮಕರಂದ ತಂದು ಇಲ್ಲಿ ಜೇನು ಪೆಟ್ಟಿಗೆ ಒಳಗೆ ತಂದು ಅದು ತುಪ್ಪ ಮಾಡ್ತಾರೆ. ಒಕ್ಕಟ್ಟಾಗಿ ದುಡಿಯುವುದು ಮತ್ತು ಅವರ ಒಂದು ಕೆಲಸ ನೋಡಿದರೆ ಅದು ನನಗೆ ಶಬ್ದ ಸಿಗ್ತಾ ಇಲ್ಲ, ಏನು ಹೇಳಿ ಹೇಳಿ ಅಂದರೆ ಅಷ್ಟು ಒಂದು ಜೇನು ಹುಳುಗಳ ಕೆಲಸ ಅಂದರೆ ಅಷ್ಟು ಹೇಳುವಂಥ ಕೆಲಸ ಆಗಿದೆ. ಪರೋಕ್ಷ ಲಾಭ ಅಂತ ಹೇಳಿದ್ರಲ್ಲ ಅಂದರೆ ಪರಾಗಸ್ಪರ್ಶ ಕ್ರಿಯೆ, ಅದು ಅದು ಲಾಭ. ಆಮೇಲೆ ಜೇನುತುಪ್ಪ ನಾವು ತೆಗಿತೀವಿ, ಅದರಿಂದ ಲಾಭ. ಅಂದರೆ ಎಷ್ಟು ಇಳುವರಿ ಜಾಸ್ತಿ ಆಗುತ್ತೆ? ಸಾಧಾರಣ 40%. ಹಣ್ಣಿನ ಬೆಳೆ ಎಲ್ಲ ಆದರೆ 60%, ಅದಕ್ಕೆಲ್ಲ ಪರ್ಸೆಂಟೇಜ್ ಇದೆ. ಅದಕ್ಕೆ ಲೆಕ್ಕನೇ ಇದೆ, ಇಂತಿಂಥ ಬೆಳೆಗೆ ಇಂತಿಷ್ಟೋಳಿ ಅದು ಅಷ್ಟು ಆಗ್ತದೆ. ಅಂದರೆ ನಮ್ಮ ಭಾರತದಲ್ಲಿ ಭಾಳಷ್ಟು ಮಂದಿ ಜೇನು ಸಾಕಿದ್ರು ಎಷ್ಟೋ ಕೋಟಿ ರೂಪಾಯಿ ಉತ್ಪನ್ನ ಜೇನು ಹುಳುಗಳ ಪರಾಗಸ್ಪರ್ಶ ಕ್ರಿಯೆಯಿಂದ ಆಗ್ತದೆ. ಅಂದರೆ ಸಾಧಾರಣ ಅಂದಾಜು ಒಂದು 800 ಕೋಟಿ ಅಲ್ವಾ? ಆ ಪದ್ಧತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಬಾಗಲಕೋಟದವರು ಯಾವುದೋ ಒಂದು ಅವರ ಇದರಲ್ಲಿ ನೋಡಿದೆ ನಾನು, 800 ಕೋಟಿ ಸುಮಾರು ಲಾಭ ಇದೆ ಅದರಿಂದ. ಆದ್ರೆ ಆ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆನೂ ಮಾಡಬೇಕು. ಒಂದ್ ವೇಳೆ ಜೇನು ಸಾಕಾಣಿಕೆ ಮಾಡುದು ಜೇನು ಹಾಳು ಮಾಡಿದ್ರು ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಕಡಿಮೆ ಆಗಿ ಬೆಳೆ ಕಡಿಮೆ ಆಗಿ ಎಲ್ಲರಿಗೂ ತೊಂದರೆ ಬರ್ತದೆ. ಹಾಗಾಗಿ ಜೇನು ಸಂರಕ್ಷಣೆ ಮತ್ತು ಜೇನು ಸಾಕಾಣಿಕೆ ಈ ಮಹತ್ವ ಕೆಲಸವನ್ನ ಎಲ್ಲರೂ ಮಾಡಲಿ ಹೇಳಿ ನಮ್ದ ಒಂದು ವಿನಂತಿ. ಮಂಗ ಹೆದರಲ್ಲ ಜೇನು ಹುಳುಗೆ? ಹೆದರದು ಹೆದರ್ತದೆ. ಕೆಂಪು ಮಂಗ ಹೆದರುವುದಿಲ್ಲಂತೆ. ಕೆಲವು ಕಡೆ ಜೇನು ಹೆಜ್ಜೆನೆಲ್ಲ ತೆಗೆದು ತಿಂತದೆ ಅಂತ ಹೇಳುದು ಕೇಳಿದ್ದೇನೆ, ಆದ್ರೆ ನಮ್ಮಲ್ಲಿ ಅಂತದೇನು ಕಂಡಿಲ್ಲ. ಕೆಲವು ಕಡೆ ತಿಂತವಂತೆ. ಈ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಒಂದು ತರಬೇತಿ ತಗೋಬೇಕು? ಹಾಗೇನಿಲ್ಲ, ತರಬೇತಿ ಈಗ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ ಒಂದು ದಿವಸದ್ದು, ಹಿಂಗೆ ತಕೊಂಡ್ರೂ ಒಳ್ಳೆಯದು. ಅದು ಎಲ್ಲದಕ್ಕಿಂತ ಹೆಚ್ಚು ಈಗ ಬೇಕಾದಷ್ಟು ಪುಸ್ತಕ ಎಲ್ಲ ಬಂದಿದೆ ಅದ್ರ ಸಲುವಾಗಿ ಜೇನು ಸಾಕಾಣಿಕೆ ಬಗ್ಗೆ. ಈಗ ಸಾಧಾರಣವಾಗಿ ಪ್ರತಿಯೊಬ್ಬರು ಅದನ್ನು ಪುಸ್ತಕ ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ನಾಲೆಜ್, ಅದಕ್ಕೆ ಜೇನಿಗೆ ಇಲಾಖೆಯಿಂದ ಜನ ಇರ್ತಾರೆ, ಅವರು ನೀವು ಜೇನು ಸಾಕಾಣಿಕೆ ಮಾಡಿದ್ರು ಅವರು ಬರ್ತಾರೆ, ಅಥವಾ ನಮ್ಮಂತ ಒಂದು ಸಂಪನ್ಮೂಲ ವ್ಯಕ್ತಿಗಳು ಇರ್ತೀವಿ, ಎಲ್ಲ ಸೇರಿ ಮಾಡಬೇಕು. ತರಬೇತಿ ಅಂದ್ರೆ ಬಹಳ ದೂರವೇನು ಹೋಗುದು ಬೇಡ, ನಮ್ಮ ಸ್ಥಳದಲ್ಲೇ ತರಬೇತಿ ತಗೊಳ್ಬಹುದು. ಇದಕ್ಕೆ ಸೌಲಭ್ಯ ಇದೆಯಾ ಇಲಾಖೆಯಿಂದ? ಇಲ್ಲ, ತೋಟಗಾರಿಕಾ ಇಲಾಖೆಯಿಂದ ಇದೆ. SC/ST ಆದ್ರೆ 90% ಏನೋ ಇದೆ. ಸಾಮಾನ್ಯ ಜನ ಆದ್ರೆ 50 ಹಿಂಗೆಲ್ಲ ಪರ್ಸೆಂಟೇಜ್ ಇದೆ. ಅದು ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಕೇಳಿದ್ರೆ ಹೇಳ್ತಾರೆ ಒಂದು. ಹಂಗಾಗಿ ಅದು ತೋಟಗಾರಿಕೆ ಇಲಾಖೆ ತಾಲೂಕಿನಲ್ಲೂ ಆಫೀಸ್ ಇರ್ತದೆ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅಥವಾ ಸ್ವಂತ ಮಾಡಬಹುದು. ಎಷ್ಟೋ ಮಂದಿ ಈಗ ಅಂಕೋಲದಲ್ಲಿ ಮರದ ಪೆಟ್ಟಿಗೆದೇ ಜೇನು ಸಾಕಿದ್ದಾರೆ. ಅಲ್ಲ, ಮರದ್ದಲ್ಲ, ಮಣ್ಣು ಮರದ್ದಾಯ್ತು, ಎಲ್ಲರೂ ಮರದ್ರಲ್ಲಿ ಸಾಕ್ತಾರೆ. ಅಂದ್ರೆ ಅದೆಲ್ಲ ಸ್ವಂತ ಮಾಡಿದ್ದಾರೆ ಅವರು. ಪೆಟ್ಟಿಗೆಯನ್ನ ಮಣ್ಣಿನ ಪೆಟ್ಟಿಗೆ ಮಾಡಿದ್ದಾರೆ, ಆದ್ರೂ ಒಳಗ ಹಾಗಡೆ ಇರು ಹಾಕುವಂತ ಪ್ರೇಮ ಮರದಿಂದ ಮಾಡ್ಬೇಕು, ಹೊರಗಡೆ ಚೌಕಟ್ಟೆಲ್ಲ ಮಣ್ಣಿಂದ ಮಾಡಿದ್ದಾರೆ. ಅದು ಏನು ತಂಪಾಗತ್ತೆ ಒಂದ್ ಸ್ವಲ್ಪ ಅನುಕೂಲ? ಅದು ಬಹಳ ತಂಪು. ಮಣ್ಣಿನ ಪೆಟ್ಟಿಗೆ ಮಾಡಿ ಸುಟ್ಟು ಆಮೇಲೆ ಅದರನ್ನ ಇಟ್ಟರೆ ಅದು ಸ್ವಲ್ಪ ತಂಪಾಗುತ್ತದೆ. ಮತ್ತೆ ನಾವು ಪ್ರತಿಯೊಬ್ಬರು ಜೇನು ಪೆಟ್ಟಿಗೆ ಸಾಕಬೇಕಾದ್ರೆ ನೆರನಲ್ಲೇ ಪೆಟ್ಟಿಗೆ ಇಡ್ಬೇಕು. ಬಿಸಿಲಲ್ಲಿ ಇಟ್ಟರೆ ಪೆಟ್ಟಿಗೆನೂ ಒಡೆದೋಗ್ತದೆ, ಮತ್ತೆ ಜೇನು ಹುಳ ಅದರಲ್ಲಿ ಉಳಿಯುವುದಿಲ್ಲ. ಯುವಕರು ಕೃಷಿ ಬಗ್ಗೆ ಇವತ್ತು ಒಲವು ತೋರಿಸ್ತಾ ಅನ್ಸುತ್ತಾ ನಿಮಗೆ? ನೋಡಿ, ಮನುಷ್ಯ ಬದುಕಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ವಾಯು, ನೀರು, ಆಹಾರ. ಯಾವುದೇ ಕೆಲಸ ಮಾಡಿದ್ರು ಆಹಾರ ಬೇಕೇ ಬೇಕು. ಈಗ ನೌಕರಿ ಎಷ್ಟು ಮಂದಿಗೆ ನೌಕರಿ ಸಿಗ್ತದೆ ಅದಕ್ಕೆ ಲಿಮಿಟ್ ಇರ್ತದೆ. ಆದ್ರೆ ನಮ್ಮ ಕೃಷಿ ಒಳಗೆ ಲಿಮಿಟ್ ಇಲ್ಲ, ಎಷ್ಟು ಜನನು ಕೆಲಸ ಮಾಡಬಹುದು, ವಯಸ್ಸಿನ ಲಿಮಿಟ್ ಇಲ್ಲ. ಹಾಗಾಗಿ ನಮ್ಮ ಕೃಷಿ ಕೆಲಸ ಪರಂಪರಾಗತವಾದ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಯುವಕರ ಮನ ಒಲಸಿದ್ದೇವೆ, ಕಡೆಗೆ ದೈವಿ ಇಷ್ಟೆ ಏನಾಗ್ತದೆ ಆಗ್ತದೆ. ಅಂತೂ ಯುವಕರು ಕೃಷಿಗೆ ಬಂದಿದ್ದಾರೆ ಈ ಕೊರೋನಾ ಟೈಮ್ನಲ್ಲಿ, ಬಹಳ ಮಂದಿ ಬಂದಿದ್ದಾರೆ. ಹೌದು, ನೌಕರಿ ದೊಡ್ಡ ದೊಡ್ಡ ನಗರಕ್ಕೆ ನೌಕರಿ ಮಾಡ್ಲಿಕ್ಕೆ ಹೋದವರು ಆ ನೌಕರಿ ಬಿಟ್ಟು ಮನಗೆ ಬಂದು ಅವ್ರಿಗೆ ಒಂದು ಉದ್ಯೋಗ ಬೇಕಾದ, ಒಂದ್ 2-4 ದಿನ ತಿರುಗಾಡದಾಗ ಮಾಡಿದ್ರು ಆಮೇಲೆ ಬೇಜಾರು ಬರ್ಲಿಕ್ಕೆ ಶುರುವಾಯ್ತು, ಕೃಷಿಗೆ ಬಂದ್ರು. ಎಷ್ಟೋ ಜನಕ್ಕೆ ಕಂಪ್ನಿಯವರ ಬಿಡಿಸಿದ್ದಕ್ಕಾಗಿ ಬೇಜಾರಾಗಿ ನಮಗೆ ಹೆಂಗು ಜಮೀನಿದೆ ಮಾಡೋಣ ಅಂತೇಳಿ ಬಂದ್ರು. ಹಾಗಾಗಿ ಈಗ ನೌಕರಿ ಅಂದ್ರೆ 60 ವರ್ಷ 55 ವರ್ಷ ಹಿಂಗೆಲ್ಲ ಕೆಲವೊಂದು ವರ್ಷದ ಲಿಮಿಟ್ ಇರ್ತದೆ ಅಲ್ಲ. ಆಮೇಲೆ ಎಲ್ಲವ್ರಿಗು ನೌಕರಿ ಮಾಡೋರು ಎಲ್ಲವ ಅವರು ರಿಟೈರ್ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡೆಲ್ಲ ಬರ್ತದೆ ಅವ್ರದ್ದು ಫಂಡ್ ಎಲ್ಲವ. ಸ್ವಲ್ಪ ಸ್ವಲ್ಪ ಜಮೀನು ಹಿಡಿದು ಒಂದು ಸ್ವಲ್ಪ ಅವ್ರ ಜೀವನಕ್ಕೆ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಜಮೀನು ಹಿಡಿದು ಬೇರೆ ಬೇರೆ ತರದ ಕೃಷಿನೂ ಬೆಳೀಲಿ, ನೆಮ್ಮದಿಯಿಂದ ಬದುಕಲಿ, ಆರೋಗ್ಯವಾಗಿ ಬದುಕಲಿ ಹೇಳಿ ನಮ್ಮದು ಒಂದು ಸಲಹೆ ಸೂಚನೆ. ಹಾಗಾಗಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಅದರಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಹೈನುಗಾರಿಕೆ, ಸಸಿ ಮಾಡೋ ಬೆಳೆಸೋದು ಅಥವಾ ಕೊಡೋದು, ಕಸಿ ಪದ್ಧತಿ, ಮಾವಿನ ಸಸಿ ಕಸಿ ಪದ್ಧತಿ ಹೀಗೆಲ್ಲ ಅಂದ್ರೆ ಕೃಷಿ ಚಟುವಟಿಕೆ ಅಂದ್ರೆ ಅದೆಲ್ಲ ಇರಲಿಕ್ಕೆ ಬೇಕು. ಇದ್ರ ಒಳ್ಳೇದು. ಹೌದು ಅಂದ್ರೆ ಅದು ಕೂಡ ಆದಾಯ ತರುತ್ತೆ. ಆದಾಯ ತರುತ್ತೆ. ಆದಾಯ ತರುತ್ತೆ, ಜನರ ಸಂಪರ್ಕ ಆಗ್ತದೆ, ಜನರು ಬೇರೆ ಬೇರೆ ಊರ ಮಂದಿ ಪರಿಚಯ ಆಗ್ತದೆ. ಈಗೆಲ್ಲ ಹೇಳ್ತಾ ಒಳ್ಳೇದು ಭಟ್ರೆ. ಇಷ್ಟೆಲ್ಲ ಹಿರಿಯ ರೈತರಾಗಿ ಸಮಗ್ರ ಕೃಷಿ ಜೇನು ಸಾಕಾಣಿಕೆ ಕುರಿತು ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಈ ಅನುಭವ ಬೇರೆ ರೈತರಿಗೂ ಕೂಡ ಒಂದು ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತೇನೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಹಾಗೂ ಜೇನು ಸಾಕಾಣಿಕೆ ಕುರಿತು ರೈತರಾದ ಆರ್ ಜಿ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ ಬಿ ರಾಮಡಿಗಿ. ಈಗ ಸಾಣಿಕೊಪ್ಪದ ಗೌರವ ದೊಡ್ಡಯ್ಯ ಹೊಸಮಠ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳು. ಚಲೇ ಬನ್ನಿ ಮುಡಿಯಾಕ ಮಾಗ ಚಲವ ಮಾನಮ್ಮೆ ಮಾನಮ್ಮೆ ಮುಡಿಯಾರಿ ಬನ್ನೆ ಮಾನಮ್ಮೆ ಮಾನಮ್ಮೆ ಮುಡಿಯಾರಿ ಬನ್ನಿ ಅಪ್ಪ ನೀನ ಕಾಲ ಅಪ್ಪಳಕ್ಕಿಂತ ತಿಳವ ಮತ್ತೆಲ್ಲಿ ತುಳದೆ ಗೋಣಿ ಮುಳ್ಳ ಮಾನಮ್ಮೆ ಮಾನಮ್ಮೆ ಮುಡಿಯಾರಿ ಬನ್ನೆ ಮಾನಮ್ಮೆ ಮಾನಮ್ಮೆ ಮುಡಿಯಾರಿ ಬನ್ನಿಯ ಮತ್ತೆಲ್ಲಿ ನೀ ತುಳದೆ ಗೋಣಿ ಮುಳ್ಳ ರೈಸಾಮೆ ಮರುಬನ್ನಿ ಮುಡದ ಬರುವಾಗ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನೆ ಮಾನಮ್ಮೆ ಮಾನಮ್ಮೆ ಮುಡಿಯರಿ ಬನ್ನಿ. ಇದುವರೆಗೆ ಸಾಣೆಕೊಪ್ಪದ ಗೌರವ ದೊಡ್ಡಯ್ಯ ಹೊಸಮಠ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲಿಗೆ. ಮೊದಲಿಗೆ ಗದಗ ಮಾರುಕಟ್ಟೆಯೊಳಗೆ ಕಡಲೆಕಾಳು 3,409 ರೂಪಾಯಿಯಿಂದ 4,777 ರೂಪಾಯಿ, ಉದ್ದಿನಕಾಳು 4,015 ರೂಪಾಯಿಯಿಂದ 5,113 ರೂಪಾಯಿ, ಧನಿಯಾ 7,269 ರೂಪಾಯಿ, ಅಲಸಂದೆ 6,389 ರೂಪಾಯಿಯಿಂದ 6,519 ರೂಪಾಯಿ, ಹೆಸರುಕಾಳು 4,769 ರೂಪಾಯಿಯಿಂದ 7,144 ರೂಪಾಯಿ, ಗೆಜ್ಜೆ ಶೇಂಗಾ 4,950 ರೂಪಾಯಿಯಿಂದ 7,230 ರೂಪಾಯಿ, ಬಿಳಿಜೋಳ 1,500